ಮೀನು ಮರಿನ ಬಿತ್ತನೆ ಮಾಡಿದಾಗ ಅದ್ರಲ್ಲಿ ಕಾಟ್ಲ ಇರ್ಬೋದು, ರೋಹು ಇರ್ಬೋದು. ಡಾಕ್ಟರ್ ರಾಜಣ್ಣ ಅವರೇ, ಹೀಗೆ ನೀವು ಒಂದೇ ಸಾರಿ ಆ ಗಾತ್ರದ ಮೀನನ್ನ ನೀವು ದೊಡ್ಡ ಪ್ರಮಾಣದ ನೀರಿಗೆ ಬಿಡೋದಕ್ಕಿಂತ ನೀವು ಸಣ್ಣ ಪ್ರಮಾಣದ ನೀರಲ್ಲಿ, ಅದಕ್ಕೂ ಒಂದು ಇನ್ನೊಂದು ಪದ್ಧತಿ ಇದೆ ಸರ್. ಇದನ್ನ ನಾನು ಹೇಳೋದು, ಯಾರು ಕೃಷಿ ಹೊಂಡವನ್ನು ಹೊಂದಿರ್ತಕ್ಕಂಥ ಯುವಕ ಯುವತಿಯರು ಕೃಷಿಕರು ಯಾರಿದಾರೋ, ಇದು ಒಂದು 100 to 150 ಒಳ್ಳೆ ಬೆರಳುದ್ದ ಗಾತ್ರದ ಮೀನು ಮರಗಳು ಬಿತ್ತನೆ ಮಾಡಿದ್ರೆ ಸರಾಸರಿ 1-8 ತಿಂಗಳಿಗೆ ಸರಾಸರಿ 100-80 kg ಇಳುವರಿ ತಗೋಬಹುದು ನಾವು ಒಬ್ಬ ರೈತ. ಅದನ್ನು ಸರಾಸರಿ ಒಂದು 100 ರೂಪಾಯಿಗೆ 150 ರೂಪಾಯಿಗೆ ಮಾರಾಟ ಮಾಡಿದ್ರೆ ಒಂದು 10,000 ರೂಪಾಯಿ. ಮತ್ತೆ ಆ ನೀರನ್ನು ಮತ್ತೇನ ಸರ್, ಕೃಷಿ ಹೊಂಡ ಸುತ್ತ ನೀವು ತರಕಾರಿ ಬೆಳೀರಿ, ಪಪ್ಪಾಯಿ ಬೆಳೀರಿ, ಹೂವಿನ ಗಿಡಗಳು ಹಾಕ್ರಿ, ನುಗ್ಗೆ ಸೊಪ್ಪು ಹಾಕ್ರಿ, ಮತ್ತೆ ದನಕ್ಕೆ ಬೇಕಾದಂತ ಸಸ್ಬೇನ್ಯ ಮತ್ತೆ ಅದನ್ನು ಹಾಕ್ಬೋದು. ಸೊ ಅಗಸೆ ಸೊಪ್ಪು ಅಂತೇಳಿ ಅದೇ ಬೆಳೆಸಿದ್ರೆ ಮಲ್ಟಿಪಲ್ ಪರ್ಪಸ್ಗೆ ಈ ಕೃಷಿ ಹೊಂಡನ ಮಾಡುದು. ಮತ್ತೆ ಈ ಕೃಷಿ ಹೊಂಡದ ನೀರು ಯಾವಾಗಲೂ ಫಲವತ್ತದಿಂದ ಕೂಡಿರ್ತಕ್ಕಂಥ ನೀರು. ಯಾಕಪ್ಪಂದ್ರೆ ನಾವು ಈ ಮೀನಿನ ತ್ಯಾಜ್ಯ ಇರುತ್ತಲ್ಲ ಸರ್, ಬರೀ ವಿಕ್ಕೆ ಇರುತ್ತಲ್ಲಿ ಸಸಾರಜನಕ ಅಂತ ಒಂದು ನೈಟ್ರೋಜನ್ ಕಾಂಪೊನೆಂಟ್ ಇರುತ್ತೆ ಸಸಾರಜನಕ. ಅದೇನೆಂದ್ರೆ ಪ್ಲಾಂಟ್ಸ್ ಬೇಕಂತ, ಸಸ್ಯಗಳಿಗೆ ಬೇಕಂತ ಒಂದು ಪೋಷಕಾಂಶ. ಅದರಿಂದ ಏನತ್ರ ನಾವು ಈ ಕೃಷಿ ನೀರನ್ನು ಬಳಸೋದ್ರಿಂದ ನಾವು ಈ ಕೃಷಿಗೆ ಬೇಕಾದಂತ ಏನು ಗೊಬ್ಬರಗಳು ರಾಸಾಯನಿಕ ಗೊಬ್ಬರ ಮತ್ತೆ ಇವಿರ್ತವಲ್ಲ 20% ಕಡಿಮೆ ಮಾಡಬಹುದು ನಾವು ಗೊಬ್ಬರ ಕಾರಣದಲ್ಲಿ. ಅದೇ ರೀತಿ ನೀವು ಕೃಷಿ ಹೊಂಡ, ನಾಲಾಬದು, ಚೆಕ್ ಡ್ಯಾಮು, ಗೋಕಟ್ಟೆ, ಕ್ವಾರಿ ಪಾಂಡು, ಇಷ್ಟೊಂದು ಸಂಪನ್ನಗಳು ಇರ್ತವೆ ಸರ್. ಎಲ್ಲ ಸುಮ್ಮನೆ ನಾವು ಅದನ್ನು ಸದ್ಬಳಕೆ ಮಾಡಲ್ಲ, ಏನಂದ್ರೆ ಸುಮ್ಮನೆ ನೀರಿರುತ್ತೆ ಬರ್ತೀವಿ. ಇಂಥ ಸಂಪನ್ನಗಳನ್ನು ನಾವು ಏನು ಮಾಡ್ಬೋದು ಸರ್, ವಿವಿಧ ರೀತಿಯ ಮೀನು ಕೃಷಿ ಚಟುವಟಿಕೆ ಮಾಡ್ಕೋಬೋದು. ಸಪೋಸ್ ನೀವು ಕೃಷಿ ಹೊಂಡ ಅಂತೇಳಿ ಏನು ಮಾಡ್ತೇವೆ ಅಂದ್ರೆ, ನಾವು ಕೃಷಿ ಹೊಂಡ ಸಪೋಸ್ ನಮ್ಮ ಒಂದು ಹಳ್ಳಿ ಇರುತ್ತೆ, ಒಂದು ತಾಲೂಕು ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಒಂದು 100-150 ಕೃಷಿ ಹೊಂಡ ಇರ್ಬೋದು. ಅಂತ ರೈತರಿಗೆ ಸರಿಯಾದ ಸಮಯದಲ್ಲಿ ಮೀನು ಮರಗಳ ಲಭ್ಯತೆ ಕಡಿಮೆ ಇರೋದ್ರಿಂದ ಅವ್ರ ಮೀನು ಸಾಕಣೆಗೆ ಗೊತ್ತಿರಲ್ಲ, ಮತ್ತೆ ಅವ್ರಿಗೆ ಸರಿಯಾದ ಮಾಹಿತಿ ತರಬೇತಿ ಕೊರತೆಯಿಂದ ಒಂದಷ್ಟು ಲಾಸ್ ಆಗುವಂತ ಪದ್ಧತಿ ಇರುತ್ತೆ ಸರ್. ಅದರಿಂದ ಏನ್ ಮಾಡ್ಬೇಕಾದ್ರೆ ಈ ಕೃಷಿ ಹೊಂಡಗಳನ್ನ ಏನ್ ಮಾಡ್ಕೊಂಡು ನಾವು ಆಪಾ ಮೆಥಡ್ ಅಂತ ಹೇಳಿ ಸರ್, ಒಂದು 10 meters by 10 meters ಇರ್ತಕ್ಕಂತ ಒಂದು ಸೈಜ್ ಆಪ್, 1.5 meters ಡೆಪ್ತ್ ಇರ್ತಕ್ಕಂಥ ಆಪ್ಗಳಲ್ಲಿ ನಾವು ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ಎಸ್ಪಾನು, ಪ್ರೈಯೋ, ಫಿಂಗರ್ಲಿಂಗ್ಸ್ ತಂದ್ಬಿಟ್ಟು ಒಂದು ಆಪಕ್ಕೆ ಒಂದು 50,000-60,000 ಒಂದು 3 ತಿಂಗಳು ಬೆಳವಣಿಗೆ ಮಾಡಿದ್ರೆ ಅದಕ್ಕೆ ಬೇಕಾದಂತ ಆಹಾರ ರೀತಿ ನಮ್ಮನ್ನು ಮಾಹಿತಿ ಕೊಟ್ಟಾಗ, ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಅದಕ್ಕೆ ಬೇಕಾದ ಯಾವ ರೀತಿ ಬೆಳೆಸ್ಕೊಂತ ಅವ್ರು ಪೂರ್ತಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಏನ್ ಮಾಡ್ಬೇಕಾದ್ರೆ ಅವರು ಒಂದು 10 meters by 10 meters 1.5 meters ಇರ್ತ ಹಾಳಿರ್ತಕ್ಕಂಥ ಒಂದು ಆಪ ಅಂತ ಹೇಳ್ತೀವಿ, ಅದು ಸೊಳ್ಳೆ ಪದ್ಧತಿ ಥರ ಇದೆ ಸರ್. ಆ ಆಪದಲ್ಲಿ ಒಂದು 50,000-1,00,000 ಒಂದು ಕಟ್ಲ ಅಥವಾ ಸ್ಪಾನ್ ಫ್ರೈ ಎಲ್ಲ ಸೇರಿಸಿ ಅದಕ್ಕೆ ಬೇಕಂತ 3 ತಳಿಗಳನ್ನು ಒಂದೇ ಕಡೆ ಬಿಡಬಹುದು. ಬಿಡಬಹುದಿಲ್ಲ ಅಂದ್ರೆ 3 ತರ ಆಪ್ಗಳು ಅದೇ ತರ 3 ತರ ಆಪ್ಗಳು ಕಟ್ಕೊಂಡು ಒಂದೊಂದು ತಲೆ ಒಂದೊಂದರಿಗೆ ಬಿಟ್ಕೊಂಡು ಅದಕ್ಕೆ ಆರ ಹಾಕಿ 3 ತಿಂಗಳು ಬೆಳೆಸಿದ್ರೆ ನಿಮಗೆ 1-2 inches ಬರುತ್ತೆ. ಅಲ್ಲಿ ಏನಾಗುತ್ತೆ ನಿಮಗೆ ಸರ್, ಬದುಕುಳಿಕೆ 30-40% ಇಟ್ಕೊಳ್ಳಿ. 100,000 30,000 ರೂಪಾಯಿ ಮಾಡಿದ್ರೆ 30,000 ಆಯ್ತು. ವಿತಿನ್ 3 ತಿಂಗಳಲ್ಲಿ ನಾವು ರೈತರು ಈ ಮೀನು ಮರಿ ಉತ್ಪಾದನೆ ಅಂದ್ರೆ ಬೇರೆ ನಾವು ಕಡೆಯಿಂದ ಸ್ಪಾನ್ ಜಸ್ಟ್ ಮಟ್ಟಿಯಿಂದ ಬರ್ತಕ್ಕಂಥ ಸ್ಪಾನ್ ಮೀನು ಮರಿ ಉತ್ಪಾದನೆ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ನಮ್ಮ ತುಂಗಭದ್ರಾ ರಿಸರ್ವೇರ್ ಅಂತ ಇರ್ತಾರೆ, ಲಕ್ಕವಳ್ಳಿ ಡ್ಯಾಮ್ ಅಲ್ಲಿ ಅಲ್ಲಿ ಮೀನು ಮರಿ ಉತ್ಪಾದನೆ ಮಾಡ್ತಾರೆ. ಅದೇ ರೀತಿ ನಮ್ಮ ಕಬಿನಿ ಜಲಾಶಯದಲ್ಲಿ ಮತ್ತೆ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಮೀನು ಉತ್ಪಾದನೆ ತಂದು ರೈತರು ಮೀನು ಮರಿಗಳನ್ನ ಪಾಲನೆ ಮಾಡಿದ್ರಿಂದ ಒಂದು 3-4 ತಿಂಗಳು ಮಾಡಿದ್ರೆ ಆ ಮೀನು ಮರಿ ಪಾಲನೆ ಮಾಡಿರ್ತಕ್ಕಂಥ ಮರಿಗಳನ್ನ ನಿಮ್ಮಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಕೃಷಿ ಹೊಂಡಗಳಿಗೆ ನೀವು ಮೀನು ಮಾರಾಟ ಮಾಡಿದ್ರೆ 1 rupee ಇತರ ರೈತರಿಗೆ ಅಲ್ಲಿ ಮೀನು ಮರಿಗಳ ಲಭ್ಯತೆ ಆಗುತ್ತೆ ಅದೇ ಜಿಲ್ಲೆಯಲ್ಲಿ ತಾಲೂಕಲ್ಲಿ. ಮತ್ತೆ ರೈತರು ಎಲ್ಲಾ ಮೀನು ಉತ್ಪಾದನೆ ಜಾಸ್ತಿ ಆಗುತ್ತೆ, ಮತ್ತೆ ಪೌಷ್ಟಿಕಾಂಶದ ನೀಗಿಸಕ್ಕೂ ಜಾಸ್ತಿ ಆಗುತ್ತೆ, ಮತ್ತೆ ರೈತರ ಆದಾಯನೂ ದ್ವಿಗುಣ ಆಗುತ್ತೆ. ಇದರಿಂದ ನಮಗೆ ಈ ತರ ಸದ್ಬಳಕೆ ಮಾಡ್ಕೊಬಹುದು ಸರ್ ಕೃಷಿ. ಅದೇ ರೀತಿ ನಾವು ಬೇರೆ ಬೇರೆ ರೀತಿಯಾದಂತ ಈ ಕೃಷಿ ಹೊಂಡ ಈ ಸಂಪನ್ಮೂಲಗಳು ನಮಗೆ ಯಾವ ರೀತಿ ಜಾಗದ ಸೌಲಭ್ಯ ಇದೆ, ನಮಗೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡು ನಾವು ಈ ಮೀನು ಕೃಷಿಯಲ್ಲಿ ಲಾಭ ಹೊಂದಬಹುದಂತ ನಾನು ಈ ಮೂಲಕ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಸರ್. ಅಂದ್ರೆ ಡಾಕ್ಟರ್ ರಾಜಣ್ಣ ಸರ್ ಅವರೇ, ಈಗ ನಾವು ಸಿಹಿ ನೀರಿನ ಮೀನುಗಳನ್ನ ಸಾಮಾನ್ಯವಾಗಿ ಸಾಕಾಣಿಕೆ ಮಾಡ್ತಾ ಇದ್ದೇವೆ ಮತ್ತು ಸಣ್ಣ ಪ್ರಮಾಣದ ರೈತರಿಗೆ ಇದರಿಂದ ಲಾಭದಾಯಕ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮೀನು ಮರಿ ಸಾಕೊಳ್ಳಿ, ಮೀನು ಮರಿ ಸಾಕದಷ್ಟೇ ನಿಮ್ದು ಉದ್ಯೋಗ ಮಾಡಿ, ಆದ್ರೆ ನೀವು ದೊಡ್ಡ ಮೀನು ಮಾಡಿ ಮಾರದ್ ಬೇಡ, ಮೀನು ಮರಿನಷ್ಟೇ ಉತ್ಪಾದನೆ ಮಾಡಿ ನೀವು ಪಕ್ಕದವರಿಗೆ ಕೊಡಿ. ನೀವು ಕೊಡಿ ಅದು ಸರ್, ಮೀನು ಮರಿ ಉತ್ಪಾದನೆ ಆಪ ಮೆತ್ತದಲ್ಲಿ ಬೇರೆ ಸಿಕ್ತಕ್ಕಂಥ ಚಿಕ್ಕ ಮರಿಗಳು ಮೊಟ್ಟೆಯಿಂದ ಬಂದಂತ ಮರಿಗಳು ತಂದ್ಬಿಟ್ಟು ನೀವು ಆಪದಲ್ಲಿ ಪದ್ಧತಿಯಲ್ಲಿ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಊರಿನ ಕೆರೆಗೋ ನಿಮ್ಮಲ್ಲಿ ಕೃಷಿ ಹೊಂಡನೋ ನಾಲಬೋದು ಚೆಕ್ ಡ್ಯಾಮ್ಗೆ ಮಾರಾಟ ಮಾಡಬಹುದು ಸರ್. ಮಾರಾಟ ಮಾಡಿ ಉಳಿದ ಮರಿಗಳ ನೀವು ಬೇಕಾದ್ರೆ ಸೀಸನ್ ಮುಗಿತ್ತು, ಅದು ಮರಿಗಳ ಉತ್ಪಾದನೆ ಮುಗಿದ ತಕ್ಷಣ ಅಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಮೀನು ಮರಗಳನ್ನ ನೀವೇ ನಿಮ್ಮ ಕೃಷಿ ಹೊಂಡಲ್ಲಿ ಬೆಳೆಸಿ, ಮತ್ತೆ ಅದನ್ನು ಲಾಭ ಅವಕಾಶ ಇದ್ರೆ ನಿಮಗೆ ಮೀನು ಮರಿ ಅವಕಾಶ ಇಲ್ಲಪ್ಪ. ನಮ್ಮ ಹತ್ರ ಸಣ್ಣದೊಂದು ಕೆರೆ ಇದೆ ಅಥವಾ ಒಂದು ಗುಂಡಿ ಇದೆ ಅಥವಾ ಏನೋ ಒಂದು ಜಾಗ ನೀರಿನಂತ ಒಂದು 30-40 ಜಾಗದಲ್ಲಿ ಇದೆ, ಕೇವಲ ಮೀನು ಮರಿ ಉತ್ಪಾದನೆ ಮಾಡ್ಕೊಳ್ಳಿ. ಹೌದು ಸರ್, ಅದ್ ಜೊತೆಗೆ ಏನ ಸರ್, ಇವತ್ತಿನ ನಮ್ಮ ರಾಜ್ಯ ಮತ್ತೆ ದೇಶದಲ್ಲಿ ಈಗ ಮೀನುಗಾರಿಕೆ ಉತ್ತೇಜನಕ್ಕೋಸ್ಕರ ಹಲವಾರು ಯೋಜನೆಗಳನ್ನು ಅಭಿವೃದ್ಧಿಪಡಿಸಿದೆ, ಸಹಾಯಧನ ಸೌಲಭ್ಯ ಪಡೆದಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಒಂದು 150 ಯೋಜನೆಗಳಿದೆ ಸರ್. ಅಲ್ಲಿ ಸಿಹಿ ನೀರು ಮತ್ತೆ ಯಾವುದೇ ಒಂದು ಉದ್ಯಮ ನೀವು ಅವಲಂಬಿಸಬೇಕಾದ್ರೆ ಒಂದು ಮೀನು ಮಾರಾಟ ಮಳಿಗೆ ಇರಬಹುದು, ಮತ್ತು ಮೀನು ಸಾಕಾಣಿಕೆ ಕೊಳಗಳಿರ್ಬೋದು, ಮತ್ತು ಆಧುನಿಕ ತಂತ್ರಜ್ಞಾನ ಇರತಕ್ಕಂತ ಏನು ಮೀನು ಬಯೋಫ್ಲಾಕ್ ಮತ್ತೆ ಅಂತ ಹೇಳ್ತೀವಿ ಸರ್, ಆತರ ತಂತ್ರಜ್ಞಾನ, ಮತ್ತೆ ಮೀನು ಹೋಟೆಲ್ ಏನಂದ್ರೆ ಮಿನಿ ಪ್ರೋಸೆಸಿಂಗ್ ಪ್ಲಾಂಟ್ ಸರ್, ಯಾರು ಉದ್ಯಮದಲ್ಲಿ ತೊಡಗಬೇಕಂದ್ರೆ ಒಂದು ಅದಕ್ಕೆ ಒಂದು ಯೋಜನೆ ಇದೆ, ಅದನ್ನ ಸಂಸ್ಕರಣ ಮಾಡಿ ಮೀನುಗಳನ್ನು ಮಾರಾಟ ಮಾಡುವಂತ ವ್ಯವಸ್ಥೆಗೂ ಸಬ್ಸಿಡಿ ಇದೆ. ಡ್ರೈ ಫಿಶ್ ಮಾಡೋದು ಮತ್ತೆ ಫ್ರೋಜನ್ ಫಿಶ್ ಮಾರಾಟ ಮಾಡುವಂತ, ಆಮೇಲೆ ಮೀನು ಕ್ಯಾಚ್ ಮಾಡೋದೇ ಒಂದಿದೆ, ಅದ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೂ ಒಂದು. ಅದ್ರ ಜೊತೆಗೆ ಇನ್ನೊಂದು ಸರ್, ಇತ್ತೀಚಿನ ದಿನಗಳಲ್ಲಿ ಸರ್ ರೆಡಿ ಟು ಈಟ್ ಪ್ರಾಡಕ್ಟ್ ವ್ಯಾಲಿಡೇಷನ್ ಬಂದಿದೆಯಾ, ಅದು ಬಹಳ ಇತ್ತೀಚೆಗೆ ಬಹಳ ಪ್ರಚುರವಾಗಿ ಬಹಳ ಅವಕಾಶಗಳಿದೆ ಸರ್. ಮತ್ತೆ ಯಾವ ತರ ಅವಕಾಶ ಈಗ ನೀವು ಏನು ಪಿಜ್ಜಾ ಬರ್ಗರ್ ತಿಂತೀರಿ, ಹೌದು, ಅದೇ ರೀತಿ ನಾವು ಫಿಶ್ ಕಟ್ಲೆಟ್ಸ್, ಫಿಶ್ ಬರ್ಗರ್, ಫಿಶ್ ಬಿರಿಯಾನಿ, ಫಿಶ್ ಪ್ರಾನ್ ಕಲ್ಸು, ಮತ್ತೆ ಅದಕ್ಕಾದಂತ ಬೇಕಂತ ಮಸಾಲೆ ಪದಾರ್ಥಗಳು ತಯಾರು ಮಾಡೋದು ಹೆಣ್ಣು ಮಕ್ಕಳಿಗೆ, ಯಾರು ಯುವತಿಯರಿಗೆ ಈಗ ಅವುದೇ ಆದಂತ ರೆಸಿಪಿ ಮಾಡಿ ಈಗ ನೀವು ನೋಡಿದ್ರೆ ತೇಜಸ್, ಡಿಎಂಎಸ್ ಅಂತ ಪಾಕೆಟ್ ಬರ್ತದೆ ಸರ್, ಮಸಾಲೆ ಪ್ಯಾಕೆಟ್, ಬಿರಿಯಾನಿ ಮಸಾಲೆ ಪ್ಯಾಕೆಟ್ಗಳು, ಹೌದು, ಅದನ್ನು ನೀವು ಮೀನಿಗೆ ಬೇಕಾದಂತ ಮಸಾಲೆಗಳನ್ನ ನೀವೇ ತಯಾರಿ ಮಾಡಿ ಮನೆಯಲ್ಲಿ ಗೃಹಿಣಿಯರು ಏನು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ತಕ್ಕಂತ ಮಹಿಳೆಯರು ನೀವೇ ಒಂದು ರೆಸಿಪಿಗಳು ಟ್ರೈಟ್ ಮಾಡಿ ನೀವು ಅದಕ್ಕೆ ಟೇಸ್ಟ್ ಮಾಡಿ ಅದನ್ನೇ ನೀವೇ ಟ್ರಯಲ್ ಅಂಡ್ ಎರರ್ ಮಾಡಿಬಿಟ್ಟು ಅಂತ ರೆಡಿ ಟು ಈಟ್ ಪ್ರಾಡಕ್ಟ್ ಮೀನಿಗೆ ಏನಪ್ಪ ಸರ್, ಈಗ ಒಂದು ಮೀನ್ ಇರುತ್ತೆ ಅದಕ್ಕೆ ಮಸಾಲೆ ಬೇಕು, ಅದನ್ನ ನೀವೇನು ಸಾಯಂಕಾಲ ಒಂದಿಗೆ ಮಾಡ್ಕೊಂಡು ನೀವು ಸಾಯಂಕಾಲ ಮನೆ ಮುಂದೆ ಏನೋ ನಿಂತ್ಕೊಂಡು ಅದಕ್ಕೆ ಮಸಾಲೆ ರೆಡಿ ಮಾಡಿಬಿಟ್ಟು ಫ್ರೈ ಮಾಡಿ ಕೊಟ್ಟರೆ ಒಂದು ಒಂದು ಪೀಸ್ 150 ರೂಪಾಯಿ ಮಾಡಿದ್ರೆ ಅದರಿಂದ ಲಾಭ ಇದೆ. ಎಂತ ಬೆಂಗಳೂರಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿದ್ರೆ ಅವಕಾಶ ಇದೆ, ಅವಕಾಶ ಇದೆ. ಮತ್ತೆ ಅಥವಾ ಮೀನು ಸಾಂಬಾರ್ ಇನ್ನೇನು ಏನೇನು ಬೇಕಷ್ಟು ಸರಿ, ರಾಜ್ಯ ಮತ್ತು ದೇಶದಿಂದ ಇದು ಯೋಜನೆಗಳು ಬಹಳಷ್ಟು ಇದಾವೆ. ಫಿಶ್ ಫ್ರೈ ಅಂತಾರೆ, ಬಟ್ ಏನಂದ್ರೆ ಸರ್ ಇವ್ರಿಗೆ ಏನೇ ಒಂದು ಉದ್ಯಮ ಮಾಡ್ಬೇಕಾದ್ರೆ ಏನೇ ಒಂದು ಮೀನು ಕೃಷಿ ಮಾಡ್ಬೇಕಾದ್ರೆ ಫಸ್ಟ್ ಅದರ ಬಗ್ಗೆ ಕೂಲಂಕುಷವಾದ ಮಾಹಿತಿನೂ ತಿಳ್ಕೊಬೇಕು, ಅದಕ್ಕೆ ತರಬೇತಿ ಪಡ್ಕೊಳ್ಬೇಕು ಒಂದು. ಮತ್ತೆ ನೀವು ಅಂತ ಔಟ್ಲೆಟ್ ನೀವು ಇಡ್ತೀರಿ ಅಂದ್ರೆ ನಿಮ್ಗೆ ನಿರಂತರ ಏನು ಬೇಡಿಕೆ ಇರುತ್ತೆ, ಬೇಡಿಕೆ ಮತ್ತೆ ನಿರಂತರ ನೀವು ನೀರು ಮೀನನ್ನು ಪೂರೈಕೆ ಆಗುವ ಒಂದು ಅವಕಾಶ ನೀವು ಇಟ್ಕೋಬೇಕು. ಇಟ್ಕೋಬಹುದು ಖಂಡಿತ ಸರ್. ಇಲ್ಲೇ ಹೋದ್ರೆ ನೀವು ಔಟ್ಲೆಟ್ ಇಟ್ಟಾಗ ನಿಮ್ದು ಮೀನು ಪೂರೈಕೆ ಆಗಿಲ್ಲ ಅಂದ್ರೆ ನಿಮ್ಮ ಔಟ್ಲೆಟ್ ನಡೆಯೋದಿಲ್ಲ. ಅದಕ್ಕೆ ಏನ್ ಮಾಡಿ ಸರ್, ಔಟ್ಲೆಟ್ ಮಾಡೋಕ್ಕಿಂತ ಮುಂಚೆನೆ ನಾವು ಈ ತರ ಮಾಡಿರ್ತಕ್ಕಂತ ಮೀನು ಮಾರಾಟ ಮಳಿಗೆ ಒಂದು ವಿಸಿಟ್ ಮಾಡ್ಬೇಕು ಸರ್. ಯಾರು ಈಗ ಆಲ್ರೆಡಿ ಅದನ್ನ ಮಾರಾಟ ಮಾಡಿ ಮಾಡ್ತಾರೆ, ಎಲ್ಲಿ ತರದ್ರೆ ಎಷ್ಟು ಕೆಜಿ ತರ್ತಾರೆ, ಯಾವ ಫಿಶ್ ಹೋಗುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ, ನಾವು ಮಾರ್ಕೆಟ್ ಸರ್ವೆ ಮಾಡ್ಬೇಕು ಸರ್. ನಾವು ಯಾವುದೇ ಒಂದು ಉದ್ಯಮ ಮಾಡ್ಬೇಕಾದ್ರೆ ನಾವು ಒಂದು 10,000 ಸರಿ ಆ ಮಾರ್ಕೆಟ್ ಸರ್ವೆ ಮಾಡಬೇಕು, ಕೂಲಂಕಷವಾದಂತ ಸಾಧಕ ಬಾಧಗಳು ತಿಳ್ಕೋಬೇಕು ಸರ್. ನಾನು ಮಾಡಿದ್ರೆ ಏನು ಇದರಲ್ಲಿ ಆಲ್ರೆಡಿ ಲಾಭ ಇದೆ, ಮತ್ತೆ ಇದನ್ನ ನಾವು ಮಾಡ್ಬೇಕಾದ್ರೆ ಇನ್ನೂ ಹೆಚ್ಚು ಲಾಭ ಮಾಡ್ಬೇಕಾದ್ರೆ ಯಾವ ರೀತಿ ನಂದು ಈ ಎಕ್ಸಿಬಿಷನ್ ತರ ಯಾವ್ದು ನಮ್ಮ ಮಳಿಗೆ ಯಾವ ರೀತಿ ಇರಬೇಕು. ಈಗ ಯಾಕಂದ್ರೆ ನಾವು ಈಗ ನೋಡ್ತಿರ್ ಸರ್, ರೋಡ್ ಅಲ್ಲಿ ತರಕಾರಿ ಮೀನು ಮಾಡ್ತೀವಿ, ಅದೇ ಚಪ್ಪಲಿ ಅಂಗಡಿ ನಾವು ಒಂದು ಎಸಿ ರೂಮ್ ಅಲ್ಲಿ ಮಾರಾಟ ಮಾಡ್ತೀವಿ. ಅದೇ ರೀತಿ ನಾವು ಮೀನುಗಳ ತಿನ್ನ ಆಹಾರಗಳನ್ನ ನಾವು ಒಂದು ಪದ್ಧತಿ ರೀತಿಯಲ್ಲಿ ಮಾರಾಟ ಮಾಡಿ ಅದಕ್ಕೊಂದು ಹೈಜಿನಿಕ್ ಕ್ವಾಲಿಟಿ ಮಾಡಿದ್ರೆ ಖಂಡಿತವಾಗ ರೈತರು ಇವತ್ತು ಯಾರಾದರೂ ಕಸ್ಟಮರ್ ಬಂದು ಮೀನು ತಗೊಳ್ಳುವಂತ. ನಿಜವಾಗೂ ನೀವು ನಿಮ್ಮ ಮಾತನ್ನ ಒಪ್ಪತಕ್ಕದೇ ರಾಜಣ್ಣ ಅವರೇ, ಯಾಕಂದ್ರೆ ಈಗ ನಾವು ಗೋಲ್ಡ್ ತಗೋಬೇಕು ಅಂದ್ರೆ ಅಂತ ಎಸಿ ರೂಮ್ ಅಷ್ಟೇ ಏನು ಪರಿಶುದ್ಧವಾದ ಜಾಗ ಅಲ್ಲಿ ಖರೀದಿ ಮಾಡ್ತೇವೆ. ನಮ್ದು ಉದ್ಯಮ ಇದು, ನೀವು ಈ ದುಡ್ಡನ್ನೇ ಗಳಿಸ್ತೀರಿ, ನಾಳೆ ಇದರಿಂದ ಬಂಗಾರನು ಪಡಿತೀರಿ. ಬಂಗಾರಕ್ಕಿಂತ ದೊಡ್ಡದು ಇದು ಕೊಡ್ತದಲ್ಲ, ಬಹಳ ಕೊಡ್ತದೆ ಇದು, ಸಕಲ ನಿಮ್ದು ಸೌಭಾಗ್ಯನ ತಂದ್ಕೊಡ್ತದೆ. ಹಾಗಾಗಿ ನೀವು ಇಲ್ಲನ್ನು ಇದನ್ನು ಕೂಡ ನೀವು ಅದಕ್ಕೆ ಕಂಪೇರ್ ಮಾಡ್ಕೊಂಡು ಆ ತರ ನೀವು ಇಡಬೇಕು ಅಂತೀರಿ. ಅದನ್ನೇ ಸರ್ ನಾನು ಹೇಳೋದು, ಯಾವ್ದೇ ಆದ್ರೂ ಉದ್ಯಮದಲ್ಲಿ ನಾವು ಒಂದು ಮಾಡಲ್ ತರ ಒಂದು ಅದಕ್ಕೆ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು. ಅದನ್ನ ಮಾರಾಟ ಇಲ್ಲಿ ಓನಪ್ಪ ಫಿಶ್ ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಕ್ವಾಲಿಟಿ ಇದೆ, ಹೈಜಿನಿಕ್ ಇದೆ, ಅಲ್ಲಿ ಎಲ್ಲಾ ತರದ ನಮಗೆ ಒಳ್ಳೆ ಮಸಾಲ ಸಿಗುತ್ತೆ, ಎಲ್ಲ ಸಿಗುತ್ತೆ, ಎ ಟು ಜೆಡ್ ಸಿಗ್ಬೇಕು ಅಲ್ಲಿ. ಹೌದು, ಅವಾಗ ಒಬ್ಬ ಕಸ್ಟಮರ್ ಬಂದ ತಕ್ಷಣ ಮನಿ ಇಸ್ ಎ ಮ್ಯಾಟರ್ ಆಗಲ್ಲ ಸರ್. ಹಣ ಅಲ್ಲಿ ಬಹಳ ಪ್ರಾಮುಖ್ಯತೆ ಪಡಲ್ಲ, ಕ್ವಾಲಿಟಿ ಮತ್ತೆ ನೀಟ್ನೆಸ್, ಹೈಜಿನಿಕ್ ಇಂಪಾರ್ಟೆಂಟ್, ಸರ್ವಿಸ್ ಸರ್ವಿಸ್. ಈಗ ಏನಾಗುತ್ತೆ ಸರ್, ನಾವು ರೋಡ್ ಅಲ್ಲೆಲ್ಲ ಮೀನು ಮಾರಾಟ ಮಾಡ್ತಾರಲ್ಲ, ನೊಣಗಳು ಗಲೀಜು ನೀರಕ್ಕೆ ತೊಳಿತಾ ಇರ್ತಾರೆ, ಅಲ್ಲಿ ವಾಸನೆ ಬರುತ್ತೆ, ಅದಕ್ಕೆ ಹೋಗರು ನೀಟ್ ಇಟ್ಕೊಂಡಿಲ್ಲ ಅವರು. ಅದೇ ರೀತಿ ನಾವು ಅದಕ್ಕೋಸ್ಕರ ಸರ್ ಮೀನು ಮಾರಾಟ ಉದ್ಯಮದಲ್ಲಿ ಮೀನು ಕೃಷಿ ತೊಳ್ಕೊಂಡವರು ಫಸ್ಟ್ ಆಗಿ ಕೂಲಂಕಷವಾದಂತ ಮಾಹಿತಿನ ತಗೊಂಡು ಮತ್ತೆ ತರಬೇತಿ ಅದ್ರ ಬಗ್ಗೆ ಅವಗಾಹನ ಇದ್ದು ಮುಂದುವರೆದ್ರೆ ಖಂಡಿತವಾಗೂ ನಮ್ಮ ಮೀನು ಕೃಷಿಯಲ್ಲಿ ಯಾವುದೇ ಆದಂತ ಹಿನ್ನಡೆ ಇಲ್ಲ, ಲಾಭ ಅಂತ ಖಂಡಿತ ಇದೆ ಸರ್. ಯಾಕಂದ್ರೆ ನಾನು ಒಂದು ಇತ್ತೀಚೆಗೆ ಒಂದು ರೈತನ ಒಂದು ಸಕ್ಸಸ್ ಸ್ಟೋರಿ ಹೇಳಕ್ ಬರ್ತೇನೆ ಸರ್. ಒಬ್ಬ ಇದೇ ಪ್ರಧಾನಮಂತ್ರಿ ಮತ್ಸ್ಯ ಸಂಪೋಜನೆಯಲ್ಲಿ ಬಹಳಷ್ಟು ರೈತರು 0.1 ಎಕ್ಟರ್ ಅಂತ ಸೆಮಿ ಬಯೋಫ್ಲಾಕ್ ಟ್ಯಾಂಕ್ ಅಂತ ಮಾಡ್ಕೊಂಡ್ರೆ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ. ಯಾಕಂದ್ರೆ ನಮ್ಮ ಹತ್ರ ರೈತರು ಹಲವಾರು ರೈತರು ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿ ತಗೊಂಡು ತರಬೇತಿ ತಗೊಂಡು ನಮ್ಮ

ತಿನ್ನುವ ಫ್ರೆಶ್ ಫಿಶ್ ಮೀನು ಮಾರಾಟ ಮಾಡಿರಬಹುದು, ತಾಜಾ ಮೀನುಗಳ ಮಾರಾಟ ಮಾಡಿಕೊಳ್ಳೋದೇನದು ಮಾರಾಟ ಇಲ್ಲ ಸರ್, ಅದು ಐಸ್ ಹಾಕಿ ಪ್ಯಾಕ್ ಮಾಡಿ ಮಾರಾಟ ಮಾಡುವಂತದ್ದು. ಅಲ್ಲ ಈಗ ಜೀವಂತ ಮೀನು ಬೇಕಾದಾಗ ಜೀವಂತ ಮೀನು ಬೇಕಾದ್ರೆ ನೀರಲ್ಲೇ ಇಟ್ಕೊಂಡು ಮಾರಾಟ ಅಂತ ವ್ಯವಸ್ಥೆ ಕೂಡ ಮಾಡ್ಕೋಬಹುದು ಸರ್. ಆ ಜೊತೆಗೆ ಇನ್ನೊಂದು ಸರ್, ಈ ಮಹಿಳೆಯರಿಗೆ ಅವರಿಗೆ ಎಸ್ಪೆಷಲಿ ಸರ್, ಯಾರು ಅವರಿಗೆ ಈ ನಾನು ಹೇಳಿದಲ್ಲ ಈ ಮೀನಿಗೆ ಬೇಕಾದ ಪದಾರ್ಥಗಳು ವ್ಯಾಲಿಡೇಷನ್ ಮೀನು ಮಸಾಲಾ ಪದಾರ್ಥಗಳು ಅದನ್ನು ಮಾಡ್ಕೋಬಹುದು. ಮತ್ತೆ ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆ ಮಾಡಬಹುದು, ಬಹಳ ಖರ್ಚೇನು ಬೇಕಾಗಿಲ್ಲ. ನಿಮ್ಗೆ ಏನಾದ್ರೆ ಒಂದು 2-3 feet ಉದ್ದ ಅಗಲದ ಮತ್ತು 2-3 feet ಎತ್ತರದ ಈ ಟ್ಯಾಂಕ್ ಬರುತ್ತೆ, ಸಿಮೆಂಟ್ ಟ್ಯಾಂಕ್ ರೆಡಿಮೇಡ್ ಟ್ಯಾಂಕ್ ಬರ್ತದೆ ಸರ್. ಇತ್ತಲಲ್ಲೋ ಮನೆ ಇಂತಲಲ್ಲೋ ಒಂದು 5-6 tanks ಇಟ್ಕೊಂಡ್ರೆ ತಿಂಗಳಿಗೆ ಒಂದು 10,000 ಲಾಭ ಕಳಿಸುವಂತ ಅವಕಾಶ ಇದೆ ಸರ್, ಆ ಅಲಂಕಾರಿಕ ಮೀನುಗಳ ಮುಖಾಂತರ ಯುವಕ ಇರುತ್ತೆ. ಮತ್ತೆ ಅವ್ರಿಗೆ ಎಲ್ಲಿ ನೀರಿನ ಅವಕಾಶ ಇದೆ, ಸ್ವಲ್ಪ ಬೋರ್ ಅಲ್ಲಿ ಚೆಸ್ಟ್ ಇದ್ರೆ ಸರ್ ಏನು ಕಡಿಮೆ ಒಂದು 10,000-20,000 ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ 15,000-15,000 ಲಾಭ ಗಳಿಸಬಹುದು ಸರ್ ಇದ್ರ ಮುಖಾಂತರ ನಮ್ಮ ಮೀನು ಕೃಷಿ ಮುಖಾಂತರ. ಯುವಕ ಯುವತಿಗೆ ಸರ್ ಎಲ್ಲೆಲ್ಲಿ ಅವರಿಗೆ ಸಂಪನ್ಮೂಲಗಳ ಅವಶ್ಯಕತೆ ಲಭ್ಯತೆ ಇದೆ ಅದೇ ಇರತಕ್ಕಂಥ ಸಂಪನ್ಮೂಲನ ಸದ್ಬಳಕೆ ಮಾಡಿಕೊಂಡು ಯಾವ್ದಾದಂತ ಮೀನು ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಂಡ್ರೆ ಲಾಭ ಬರುತ್ತೆ ಅನ್ನೋದೊಂದು ಅವಗಾನೆ ಜ್ಞಾನವನ್ನು ಪಡ್ಕೊಂಡು ನಮ್ಮಂತ ವಿಜ್ಞಾನಿಗಳ ಮುಖಾಂತರ ಈ ಮೀನು ಕೃಷಿನ ಚಟುವಟಿಕೆಗಳನ್ನ ಪ್ರಾರಂಭಿಸಿದ್ರೆ ಖಂಡಿತವಾಗಿಯೂ ಲಾಭ ಅಂತ ಗಳಿಸಬಹುದು ಅಂತ ನಾನು ನಿಮ್ಮ ಮುಖಾಂತರ. ಡಾಕ್ಟರ್ ರಾಜಣ್ಣ ಸರ್ ಅವರೇ, ಈಗ ಸಾಮಾನ್ಯವಾಗಿ ನಮ್ಮ ಯಾವ ರೀತಿಯ ಒಬ್ಬ ಯುವಕ ಯುವತಿಯರು ಅಥವಾ ಮಹಿಳೆಯರು ಅಥವಾ ಈ ಒಂದು ಮೀನುಗಾರಿಕೆ ಉದ್ಯೋಗವನ್ನ ನಾವು ಆರಂಭ ಮಾಡ್ಕೋಬಹುದು ಅಂತ ಅನಿಸ್ತದೆ ಅವರಿಗೆ ಸರ್? ಈಗ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗಾದ್ರೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ತಕ್ಕಂಥವ್ರು, ಏನು ಸ್ವಸಹಾಯ ಮಹಿಳಾ ಗುಂಪುಗಳಿರ್ತವೆ, ಅವರು ಯಾವ್ದಾದ್ರು ಒಂದು ಕೆರೆ ಗುತ್ತಿಗೆಯನ್ನ ಪಡಬಹುದು. ಈಗ ಒಂದು ದೊಡ್ಡ ಕೆರೆ ಈಗ ಆಲ್ರೆಡಿ ಮೀನುಗಾರಿಕೆಯಿಂದ ಆ ತರದ್ದು ಗುತ್ತಿಗೆಯನ್ನು ಕೊಡುವಂತ ಯೋಜನೆ ಬಂದಿದೆ. ಆಲ್ರೆಡಿ ಒಂದಷ್ಟು ಮಹಿಳೆಯರೇ ಸಂಘಗಳು ನಡೆಸಿಕೊಂಡು ಈ ಮೀನು ಕೃಷಿಯಲ್ಲಿ ತೊಡಸ್ಕೊಂಡು ಆಲ್ರೆಡಿ ಒಂದು ಎಫ್ಪಿ ಅಂತ ಹೇಳಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಮಾಡ್ಕೊಂಡು ಅದರಲ್ಲಿ ಅವರೇ ಹೆಣ್ಮಕ್ಳೆಲ್ಲ ಮಾಡ್ಕೊಂಡು ಅದು ವ್ಯಾಲಿಡೇಷನ್ ಅಂತ ಹೇಳಿದ್ನಲ್ಲ, ವ್ಯಾಲಿಡೇಷನ್ ಮಸಾಲೆ ಪದಾರ್ಥ ಮತ್ತೆ ಮೀನು ಮರಿಗಳ ಉತ್ಪಾದನೆ ಮಾಡಿ ಲಾಭ ಗಳಿಸಿದಂತ ಅವಕಾಶ ಬಹಳ ಇದೆ ಸರ್, ಖಂಡಿತವಾಗಿದೆ ಅವಕಾಶ ಎಲ್ಲ ಮಹಿಳೆಯರಿಗೆ. ನಿರುದ್ಯೋಗ ಯುವಕ ಯುವತಿಯರಿಗೆ ನೀವು ಈ ಒಂದು ಬೆಂಗಳೂರು ನಗರದಲ್ಲಿ ಸರ್ ನೀವು ಒಂದು ಹೆಣ್ಣು ಮಕ್ಕಳೇ ಆದಂತ ಒಂದು ಮೀನಿನ ಏನು ಊಟ ಹೋಟೆಲ್ ಅನ್ನು ರುಚಿರುಚಿರವಾದಂತ ಮೀನು ಆಹಾರ ಹೋಟೆಲ್ ಅನ್ನು ಮಾಡಿದ್ರೆ ಖಂಡಿತವಾಗ್ಲೂ ಲಾಭ ಇದೆ, ಬೇಡಿಕೆ ಇದೆ ಗ್ರಾಹಕರು. ಈಗ ಹೆಣ್ಣು ಮಕ್ಕಳು ಒಂದು ರೆಡಿ ಮಾಡ್ಕೋಬೇಕು ಸರ್, ಅದೇನಿದೆ ಮುಂಚೆ ಹೇಳಿದ ವ್ಯಾಲಿಡೇಷನ್ ಅಂತೇಳಿ ಮೀನಿನ ಪದಾರ್ಥಗಳನ್ನು ತಯಾರು ಮಾಡೋದು, ಫಿಶ್ ಕಟ್ಲೆಟ್, ಫಿಶ್ ಸಮೋಸ, ಫಿಶ್ ಸಾಸೇಜ್, ಮತ್ತೆ ಪ್ರಾನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಫಿಶ್ ಕರಿ, ಫಿಶ್ ರೈಸ್, ಫಿಶ್ ವಿತರ ಕಬಾಬು, ಫಿಶ್ ಕಬಾಬ್ ಈ ತರದ ವಿವಿಧ ರೀತಿಯ ಪದಾರ್ಥಗಳನ್ನು 10-20 ಪದಾರ್ಥಗಳನ್ನು ಮಾಡೋದು ಇವರು ಇದನ್ನೇ ಒಂದು ಉದ್ಯಮವಾಗಿ ಮಾಡಿದ್ರೆ ಖಂಡಿತವಾಗೂ ಒಳ್ಳೆ ಲಾಭ ಅಂತ ಇದೆ ಸರ್, ಒಳ್ಳೆ ಬೇಡಿಕೆ ಹೆಣ್ಣು ಮಕ್ಕಳಿಗೆ. ತಾವು ಬೆಂಗಳೂರಲ್ಲಿ ನಗರದಲ್ಲಿ ಮಾಡ್ಸಿದ್ರೆ ಯಾಕಂದ್ರೆ ಇವತ್ತು ಬೆಂಗಳೂರಿನ ಎಲ್ಲಿ ನೋಡಿದ್ರು ಹೋಟೆಲ್ಗಳು ಉದ್ಯಮ ಬಹಳ ಇದೆ ಸರ್, ಬಹಳ ಇದೆ. ಮತ್ತೆ ಎಷ್ಟಿದ್ರು ಕಡಿಮೆ ಇಲ್ಲ, ಬೇಕೇ ಬೇಕು. ಯಾಕಂದ್ರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಹೌದು, ಅದರಿಂದ ಬಹಳ ಲಾಭದಾಯಕ ಇದೆ, ಇವರು ಬದುಕು ಕಟ್ಟಿಕೊಳ್ಳಕ್ ಒಂದು ಅವಕಾಶ ಇದೆ. ತುಂಬಾ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ಯುವಕ ಯುವತಿಯರಿಗೆ ಸಿಹಿ ನೀರು ಮೀನುಗಾರಿಕೆಯಲ್ಲಿ ಮೀನು ಸಾಕಾಣಿಕೆ ಯಾವ ತರ ಮಾಡಿಕೊಂಡ್ರೆ ಏನೇನು ಅವಕಾಶ ಇದೆ, ಯಾವ ತರ ಬದುಕನ್ನು ಕಟ್ಕೋಬಹುದು, ಈ ಎಲ್ಲ ಕುರಿತು ಸಮಗ್ರ ಮಾಹಿತಿಯನ್ನ ಒಂದೊಂದಾಗಿ ನೀಡಿದ್ರಿ. ಇನ್ನೂ ಮಾಹಿತಿ ನೀಡಕ್ಕೆ ತಾವು ತಯಾರಿದ್ದೀರಿ, ಆದ್ರೆ ಸಮಯ ಮುಗಿಯುತ್ತಾ ಇದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲೂ ಭೇಟಿಯಾಗೋಣ. ಅಲ್ಲಿವರೆಗೆ ಕೆಲವರು ಇರ್ತಾರೆ, ಇನ್ನೂ ನಮ್ಗೆ ಮಾಹಿತಿ ಬೇಕು, ಡಾಕ್ಟರ್ ರಾಜಣ್ಣ ಸರ್ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ. ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಕೆ ಬಿ ರಾಜಣ್ಣ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಮೀನುಗಾರಿಕಾ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ್ ಬೆಂಗಳೂರು. ನಿಮಗೆ ಯಾವುದೇ ರೀತಿಯಾದಂತಹ ತರಬೇತಿ ಮತ್ತು ಮೀನು ಕೃಷಿ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9740570657. ಧನ್ಯವಾದಗಳು, ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿಯ ತನಕ ಸಿಹಿನೀರು ಮೀನುಗಾರಿಕೆಯಲ್ಲಿ ಯುವಕ ಹಾಗೂ ಯುವತಿಯರಿಗೆ ಇರುವ ಅವಕಾಶಗಳು ಈ ಕುರಿತಂತೆ ಡಾಕ್ಟರ್ ಕೆಬಿ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ರಾಮನಗರ ತಾಲೂಕು ಸುಗ್ಗನಹಳ್ಳಿಯ ಮಾಯಣ್ಣ ಹಾಗೂ ಸಂಗಡಿಗರಿಂದ ಪೂಜಾ ಕುಣಿತದ ಪದ ಕೇಳೋಣ. Thank you. Thank you. Thank you.